ಚಿತ್ರನಟಿ ಯಜ್ಞಾ ಶೆಟ್ಟಿ. ನಮ್ಗೆ ತಾಯಿಯಾಗಿ, ಹೆಂಡತಿಯಾಗಿ, ಸೋದರಿಯಾಗಿ ಹೆಣ್ ಬೇಕು, ಆದ್ರೆ ಮಗಳಾಗಿ ಯಾಕ್ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಮಕ್ಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಇದನ್ನ ನಾವು ಈಗಲೇ ತಿದ್ಕೊಳ್ದಿದ್ರೆ ಮುಂದೆ ಸಮಾಜದಲ್ಲಿ ಅನೇಕ ಅನಾಹುತಗಳಿಗೆ ಕಾರಣ ಆಗ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಜವಾಬ್ದಾರಿ. ನಮ್ಮ ಮನೆಗಳಲ್ಲಿ ನೀಲಿ ಮತ್ತು ಹಸಿರು ಬಣ್ಣದ ಕಸದ ಡಬ್ಬಿ ಇಡುತ್ತೇವೆ. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣಕಸ ನೀಲಿ ಡಬ್ಬದಲ್ಲೇ ಹಾಕುತ್ತೇವೆ. ವಿಂಗಡಿಸಿದ ಒಣಕಸವನ್ನು ಪಂಚಾಯಿತಿ ಗಾಡಿಗೆ ನೀಡುತ್ತೇವೆ. ಹಸಿ ಕಸವನ್ನು ಮನೆಯ ಹಂತದಲ್ಲಿ ಗೊಬ್ಬರವಾಗಿಸುತ್ತೇವೆ. ನಮ್ಮ ಗ್ರಾಮವನ್ನು ಕಸಮುಕ್ತ ಮಾಡಲು ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9409885555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ ನಮಸ್ಕಾರ. ಮುಧೋಳ ತಾಲೂಕಿನ ಮಣ್ಪೂರ್ ಗ್ರಾಮದ ಸುರೇಂದ್ರ ಬಾಬು ಸದಾಶಿವ ಅವರು ನನ್ನ ಜೊತೆಯಲ್ಲಿದ್ದಾರೆ. ಇವರು ಪ್ರಗತಿಪರ ರೈತರು ಹೌದು, ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಮಂಟೂರು ಇದರ ಅಧ್ಯಕ್ಷರು ಹೌದು. ಸುರೇಂದ್ರ ಬಾಬು ಸದಾಶಿವ ಅವರೇ ನಮಸ್ಕಾರ, ಮತ್ತು ಈ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಆದರದ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸುರೇಂದ್ರ ಬಾಬು ಸದಾಶಿವ ಅವರೇ, ನೀವು ಪ್ರಗತಿಪರ ರೈತರು ಮತ್ತು ಈ ಕೃಷಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿಯಮಿತ ಮಂಟೂರು ಇದರ ಅಧ್ಯಕ್ಷತೆ, ಎರಡನ್ನು ನೀವು ಹೇಗೆ ನೀವು ಸರಿದೂಗಿಸ್ತೀರಿ ಸರ್? ತಮಗೆ ಪ್ರಪ್ರಥಮದಲ್ಲಿ ಮಂಟೂರು ಗ್ರಾಮಕ್ಕೆ ಸ್ವಾಗತಿಸುತ್ತ ನಾನು ಒಬ್ಬ ರೈತ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೇನೆ ಸರ್. ನಮ್ಮದು ಕೃಷಿ ಕುಟುಂಬ, ನಾನು ನನ್ನ ಹಿರಿಯ ಸಹೋದರ ಜೊತೆಯಾಗಿದ್ದೀವಿ. ಸಂಪೂರ್ಣ ಕೃಷಿ ಚಟುವಟಿಕೆಯಲ್ಲಿ ಸಹೋದರ ತೊಡಗಿಸಿಕೊಂಡಿದ್ದಾರೆ. ಅವ್ರ ಮಕ್ಕಳು, ಕುಟುಂಬ, ನಾನು, ನನ್ನ ಮಕ್ಕಳು, ಕುಟುಂಬ ಜೊತೆಯಾಗಿದ್ದೀವಿ. ಇವಾಗ ನಮ್ಮಲ್ಲಿರ್ತಕ್ಕಂಥ ಒಂದು ಸಂಪನ್ಮೂಲಗಳನ್ನು ಬಳಸಿ ನಾವು ಕೃಷಿ ಚಟುವಟಿಕೆಯಿಂದ ಚೆನ್ನಾಗಿರುವಾಗಲೇ ಸುಮಾರು 4 ವರ್ಷಗಳಿಂದ ತಮಗೂ ತಿಳಿದಿರುವಂತೆ ಬರದ ಪರಿಸ್ಥಿತಿ ಇಡೀ ರಾಜ್ಯವನ್ನೇ ವ್ಯಾಪಿಸಿದೆ. ಈ ಪೂರ್ವದಲ್ಲಿ ನಮ್ಮ ಘಟಪ್ರಭಾ ಎಡದಂಡೆ ಮುಖ್ಯ ಕಾಲುವೆಯಿಂದ ಬರ್ತಕ್ಕಂಥ ನೀರು ಹಾಗೂ ಸಾಮಾನ್ಯ ವಾರ್ಷಿಕ ಮಳೆ ಆಗಿರುವುದರಿಂದ ಪ್ರತಿ ವರ್ಷ ಕಬ್ಬು, ಮೆಕ್ಕೆಜೋಳ, ಸೂರ್ಯಪಾನ ಹಾಗೂ ಉಳ್ಳಿಗಡ್ಡಿ ಇನ್ನಿತರ ಎಲ್ಲ ಗೋಧಿ, ಜೋಳ ಹೀಗೆ ಹಲವಾರು ಬೆಳೆಗಳನ್ನು ನಾವು ಬೆಳ್ಕೊಳ್ತಾ ಬಂದಿದ್ದೀವಿ. ಆದರೆ ದುರ್ದೈವಶಾತ್ ಈ ಪ್ರಾಕೃತಿಕ ವಿಕೋಪದಿಂದಾಗಿ ನಾವು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀವಿ ಸರ್. ವಾಸ್ತವದಲ್ಲಿ ನಮಗೆ ಆಗಬೇಕಾದಂಥ ಸಾಮಾನ್ಯ ಮಳೆ ಆಗದೇ ಇರುವುದೇ ಮುಖ್ಯ ಕಾರಣ ಸರ್. ಏಕೆಂದರೆ ಕೃಷಿ ಚಟುವಟಿಕೆಗೆ ಬೇಸಿಕ್ ಏನು ರಿಕ್ವೈರ್ಮೆಂಟ್ ಅಂತೀವಿ ಸರ್, ಹಾಗೆ ನೀರು ಅತ್ಯಮೂಲ್ಯವಾದ ವಸ್ತು. ಈಗ ನೀರೇ ಇಲ್ಲ ಅಂದರೆ ನಾವು ಯಾವುದೇ ಬೆಳೆಯನ್ನು ಬೆಳೆಯೋಕ್ಕೆ ಸ್ವಲ್ಪ ಅಡಚಣೆ ಉಂಟಾಗ್ತದೆ, ಅದು ತಮಗೂ ತಿಳಿದ ವಿಷಯ. ಹೀಗಾಗಿ ನಾವು ನೀರನ್ನು ಮುಂದಿನ ಭವಿಷ್ಯಕ್ಕಾಗಿ ಆದರೂ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಬೇಕಾಗಿದೆ ಸರ್. ಯಾಕಂದರೆ ನಾವು ಚೆಕ್ ಡ್ಯಾಮ್ ಕಟ್ಟುವುದರ ಮೂಲಕ ನೀರನ್ನು, ನಮ್ಮ ವಿಫಲವಾದಂಥ ಕೊಳವೆ ಬಾವಿಗಳನ್ನು ನೀರು ಮರುಪೂರ್ಣ ಅಂತ ಹೇಳ್ತೀವಲ್ಲ, ಆ ಥರ ನೀರನ್ನು ಅವುಗಳಲ್ಲಿ ಮಳೆ ನೀರನ್ನು ಕೊಯ್ಲು ಮಾಡಿ ಅವುಗಳನ್ನು ತುಂಬಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ ಸರ್. ಬರದ ಪರಿಸ್ಥಿತಿಯಿಂದಾಗಿ ಅಂದರೆ ಸಾಕಷ್ಟು ಮಳೆ ಆಗ್ತಾಯಿಲ್ಲ, ಅದು ಬಹಳ ವರ್ಷದಿಂದ, ಅಂದರೆ ಸುಮಾರು 5 ವರ್ಷದಿಂದ ಮಳೆ ಆಗ್ತಾಯಿಲ್ಲ ಅಂತ ನೀವು ಹೇಳಿದ್ರಿ. ಅದರಿಂದಾಗಿ ಬರವನ್ನು ನೀಗಿಸಲು ಭಾಳಷ್ಟು ಕ್ರಮಗಳನ್ನು ಸರ್ಕಾರ ಮತ್ತು ಜನ ಕೂಡ ತಗೋಬೇಕು ಅಂತ ನೀವು ಹೇಳ್ತಾ ಇದ್ರಿ. ಹೌದು ಸರ್. ಇವಾಗ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ನೀರಿನ ಮಳೆ ನೀರಿನ ಕೊಯ್ಲನ್ನು ಮಾಡ್ಕೊಳ್ಳಿಕ್ಕೆ ಕಚ್ಚಾ ಬಂದಾರ ಏನಂತೀವಿ ನಾವು ಚೆಕ್ ಡ್ಯಾಮ್ಸ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಊರ ಸುತ್ತಮುತ್ತ ಹರಿದು ಹೋಗ್ತಿರ್ತಕ್ಕಂಥ ಏನು ಹಳ್ಳಗಳಿವೆ, ನಾಲೆಗಳಿವೆ, ಅವುಗಳಿಗೆ ಕಟ್ಟುವುದರ ಮೂಲಕ ನೀರನ್ನು ನಾವು ಭೂಮಿಯಲ್ಲಿ ಇಂಗಿಸುವುದರ ಮೂಲಕ ನೀರಿನ ಸ್ತೋತ್ರವನ್ನು ಹೆಚ್ಚಿಸ್ಕೋಬೇಕಾದಂಥ ಅನಿವಾರ್ಯತೆ ಇದೆ ಸರ್. ಆದ್ದರಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಯ ಸಹಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಇದೊಂದು ಹೊಸ ಮಿಷನ್ ಆಗಿ ಪರಿವರ್ತನೆ ಆಗಿದೆ ಸರ್. ಅದರ ಸದುಪಯೋಗ ನಾವು ಪಡೆದುಕೊಳ್ಬೇಕು ಅಂಥೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನೀರಾವರಿಯ ಒಂದು ಪರಿಸ್ಥಿತಿ ಬಹಳ ಹದಗೆಟ್ಟಿದೆ, ಆದರೂ ಅದರ ಬಗ್ಗೆ ಒಂದು ಕೆಲಸ ಆಗ್ತಾ ಇದೆ. ಶ್ರೀಕೃಷ್ಣೆ ಹಾಗೂ ಶ್ರೀ ಮಲಪ್ರಭೆ ಘಟಪ್ರಭೆಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಭೂಭಾಗ ಸರ್. ಎರಡು ಕಡೆ ಇರತಕ್ಕಂಥ ನದಿ ಇನ್ನು ನಮ್ಮ ಊರಿನ ಬಾಜುವಿನಿಂದಲೇ ಹರಿದು ಹೋದಂಥ ನಮ್ಮ ಘಟಪ್ರಭಾ ಎಡದಂಡೆ ಮುಖ್ಯ ಕಾಲುವೆ ಸರ್. ಈ ಮುಖ್ಯ ಕಾಲುವೆಯಿಂದ ಬರ್ತಕ್ಕಂಥ ಮುಂಗಾರು ಹಾಗೂ ಹಿಂಗಾರಿನ ನೀರಿನಿಂದಾಗಿ ನಾವು ಸಮೃದ್ಧವಾಗಿ ಇಲ್ಲಿ ಕಬ್ಬು ಬೆಳೆಯನ್ನು ಬೆಳೀತಾ ಬಂದೇವು ಸರ್ ಕಳೆದ 30 ವರ್ಷಗಳಿಂದ. ಆದರೆ ನಮ್ಮ ನೀರಿನ ಆದ್ಯತೆ ಹೆಚ್ಚಾಗಿ ಅದರ ಉಪಯೋಗ ಮಾಡುವ ರೀತಿ ಹೆಚ್ಚಾಗಿ ಆದರೆ ಮಳೆ ಕಡಿಮೆ ಆದುದರಿಂದ ಬರುವ ನೀರಿನ ಪ್ರಮಾಣ ಕಡಿಮೆ ಆದ ಮೂಲಕ ನಾವು ಹಿನ್ನಡೆಯನ್ನು ಅನುಭವಿಸುವಂತಾಗಿದೆ ಸರ್. ಇವಾಗ ಇದಕ್ಕೆ ಪರ್ಯಾಯವಾಗಿ ನಮ್ಮ ದಿವಂಗತ ಎಸ್ ಟಿ ಪಾಟೀಲ್ ಸಾಹೇಬರ ಒಂದು ಕನಸಿನ ಯೋಜನೆ ಇತ್ತು ಸರ್. ಅದು ಗಲಗಲಿ ಮೊಂಟ್ರು ಏತ್ ನೀರಾವರಿ ಯೋಜನೆ. ಆ ಗಲಗಲಿ ಮೊಂಟ್ರು ಏತ್ ನೀರಾವರಿ ಯೋಜನೆ ಮಾಡುವುದರ ಮೂಲಕ ಪೈಪ್ಲೈನ್ ಮುಖಾಂತರ ಹೊಳೆಯ ನೀರು ಕೃಷ್ಣಾ ಹೊಳೆಯ ನೀರನ್ನು ನಮ್ಮ ಘಟಪ್ರಭಾ ಎಡದಂಡೆ ಮುಖ್ಯ ಕಾಲುವೆಯ ಕಿಲೋಮೀಟರ್ ಕ್ರಮಾಂಕ 100ರಲ್ಲಿ ತಂದು ಹಾಕುವುದರ ಮೂಲಕ ನಮ್ಮ 100ರ ಕೆಳಭಾಗದ ಏನು ಅಚ್ಚುಕಟ್ಟು ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ಸುಮಾರು 35,000 ಹೆಕ್ಟರ್ ಕ್ಷೇತ್ರಕ್ಕೆ ನೀರಾವರಿ ಒದಗಿಸುವ ಒಂದು ಯೋಜನೆ ಅದಾಗಿತ್ತು ಸರ್. ಅದರ ನೇತೃತ್ವವನ್ನು ನಮ್ಮ ಸಕ್ಕರೆ ಮಂತ್ರಿಗಳಾದಂಥ ಶ್ರೀಮಾನ್ ತಿಮ್ಮಾಪುರ್ ಸಾಹೇಬರು ವಹಿಸಿಕೊಂಡು ನಮ್ಮ ಮಾಜಿ ನೀರಾವರಿ ಮಂತ್ರಿಗಳು ಹಾಗೂ ನಮ್ಮ ಹೋಮ್ ಮಿನಿಸ್ಟರು ಆದಂಥ ಶ್ರೀಮಾನ್ ಎಂ ಬಿ ಪಾಟೀಲ್ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಕೆರೆ ತುಂಬುವ ಯೋಜನೆ ಅಂಥೇಳಿ ಮಂಜೂರಾಗಿದೆ ಸರ್. ಇವಾಗ ಪ್ರಾರಂಭ ಆಗಬೇಕು, ಇನ್ನೂ ಆಗಬೇಕಾಗಿದೆ ಸರ್. ನಮ್ಮ ಬೇಡಿಕೆ ಅದು ಏತ್ ನೀರಾವರಿಯ ನೀರು ಕೆನಾಲಕ್ಕೆ ಬಂದು ಬೀಳಬೇಕು ಅಂಥೇಳಿ ನಮ್ಮ ಆಸೆ ಇದೆ ಸರ್. ಕೆರೆ ತುಂಬುವುದರ ಮೂಲಕ ಏನಾಗ್ತದೆ ಸರ್, ಕೆನಾಲ್ನಲ್ಲಿ ಇರ್ತಕ್ಕಂಥ ನೀರು ಹೆಚ್ಚಿನ ಭೂಭಾಗಕ್ಕೆ ಜಮೀನಿನಲ್ಲಿ ಹೋಗಿ ಸೀಪೇಜ್ ಆಗಿ ಭೂಜಲ ಮಟ್ಟ ಹೆಚ್ಚಾಗಿ ಎಲ್ಲ ಕೃಷಿಕರಿಗೆ ಅದು ಸಿಗುವಂಥ ವ್ಯವಸ್ಥೆ ಆಗ್ತದೆ ಸರ್. ನಾವು ಇರುವಂಥ ಒಂದು 4-5 ಕೆರೆಗಳನ್ನು ತುಂಬಿದರೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಅದು ನೀರು ಎಲ್ಲ ರೈತರಿಗೆ ಸಿಗೋದಿಲ್ಲ ಅಂತಕ್ಕಂಥ ನಮ್ಮ ಭಾವನೆ ಇದೆ ಸರ್. ಆದ್ದರಿಂದ ಇದು ರಾಜ್ಯ ಮಟ್ಟದಲ್ಲಿ ಎಲ್ಲ ನಮ್ಮ ಈ ಯುವಕ ನೇತಾರರು ಆದಂಥ ಶ್ರೀಮಂತ ದಯಾನಂದ ಪಾಟೀಲ್ರವರು, ಶ್ರೀಯುತ್ ಕುಮಾರಣ್ಣ ಮಲ್ಗಾನ್ರವರು, ಗ್ರಾಮದ ಎಲ್ಲ ಹಿರಿಯರು ಕೂಡ ಇದಕ್ಕೆ ಒಪ್ಪಿಕೊಂಡು ಈ ಏತ್ ನೀರಾವರಿ ಯೋಜನೆಯನ್ನು ಕೆನಾಲಕ್ಕೆ ತಂದು ಒಗಿಸುವ ಮೂಲಕ ಈ ನೀರನ್ನು ಹರಿಸಿ ನಮ್ಮ ಭವಿಷ್ಯದ ರೈತರ ಭವಿಷ್ಯವನ್ನು ಕಲ್ಪಿಸಿಕೊಡಬೇಕು ಅಂಥೇಳಿ ನಮ್ಮದು ಕಳಕಳಿಯ ವಿನಂತಿ ಇದೆ ಸರ್. ಆದ್ದರಿಂದ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈಗಾಗಲೇ ರೈತರಿಗಾಗಿ ಅನೇಕ ಯೋಜನೆಗಳನ್ನು ಹಾಕ್ಕೊಳ್ತಾ ಇದ್ದಾರೆ ಸರ್. ಭಾರತದ ಬೆನ್ನೆಲುಬಾಗಿರುವಂಥ ನಾವು ಈ ಇಡೀ ವಿಶ್ವಕ್ಕೆ ಅನ್ನ ನೀಡುವಂಥ ರೈತ, ಈ ರೈತ ಇವಾಗ ಬೆನ್ನೆಲುಬನ್ನು ಮುರಿದುಕೊಂಡು ನಿಂತಿರುವಂಥ ಪರಿಸ್ಥಿತಿ ಇದೆ ಸರ್. ಇವ ಬೆಳೆದರೆ ಮಾತ್ರ ಬೆಲೆ ಸಿಕ್ಕಾಗ ಮಾತ್ರ ಇವನ ಭಾಳ ಹಿಂಗಾಗಿದೆ ಸರ್. ಇವನು ಭಾಳ ಬೆಳಗಬೇಕಾದ್ರೆ ಇವನಿಗೆ ಮೊದಲು ನೀರು ಬೇಕು, ನೀರು ಸಿಕ್ಕಾಗ ಬೆಳೆದ ಬೆಳೆಗಳಿಗೆ ಬೆಲೆ ಬೇಕು, ಈ ಬೆಲೆ ಸಿಕ್ಕಾಗ ಮಾತ್ರ ಇವನ ಭಾಳ ಬೆಳಗಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀರಾವರಿ ಸಮಸ್ಯೆ ಏನಿದೆ ಅದು ಆದಷ್ಟು ಬೇಗ ಪರಿಹಾರ ಸಿಗಬೇಕು. ನೀವು ಕೆಲವೆಲ್ಲ ಪರಿಹಾರ ಉಪಾಯಗಳನ್ನು ಹೇಳಿದಿರಿ, ಅದು ಆದಷ್ಟು ಬೇಗ ಆಗಲಿ ಅಂತ ಹೇಳ್ತಾ, ಈಗ ನೀವೇನೆಲ್ಲ ಬೆಳೆಸ್ತಾ ಇದ್ರಿ? ಈಗ ನೀವು ಪ್ರಗತಿಪರ ರೈತರು, ಇಲ್ಲಿ ಎಷ್ಟು ಎಕರೆ ಭೂಮಿ ಇದೆ ನಿಮ್ಮ ಹತ್ರ? ನಮ್ಮದು 100 ಎಕರೆ ಭೂಮಿ ಇದೆ ಸರ್ ಜಾಯಿಂಟ್ ಆಗಿ. ಅದರಲ್ಲಿ ನಾವು ಅಂದರೆ ಕಬ್ಬು, ನಂತರ ಮೆಕ್ಕೆಜೋಳ, ಸೂರ್ಯಪಾನು, ಉಳ್ಳಿಗಡ್ಡೆ, ಜೋಳ, ಸಜ್ಜೆ, ಗೋಧಿ ಇತರ ಎಲ್ಲ ಬೆಳೆಗಳನ್ನು ಬೆಳಿತೀವಿ. ಅಂದರೆ 100 ಎಕರೆಯನ್ನು ಸಂಪೂರ್ಣವಾಗಿ ನೀವು ಉಪಯೋಗ ತಂದಿದ್ದೀರಾ ಅಥವಾ ಒಂದಷ್ಟು ಖಾಲಿ ಬಿಟ್ಟಿದ್ದೀರಾ? ಸಂಪೂರ್ಣವಾಗಿ ಉಪಯೋಗದಲ್ಲಿ ತಂದಿದ್ದೀವಿ. ಎಷ್ಟು ವರ್ಷದಿಂದ ನಿಮ್ಮ ಒಂದು ಸಂಪೂರ್ಣ ಬಳಕೆ ಈ ಭೂಮಿದು? ಅಂದರೆ 100 ಎಕರೆ ಭೂಮಿ ಇದೆ ನೋಡಿ, ಏನು 1-2 ಎಕರೆ ಅಲ್ಲ, 100 ಎಕರೆ ಭೂಮಿ. ಎಷ್ಟು ವರ್ಷದಿಂದ ಇದು ಸಂಪೂರ್ಣ ಅದರ ಒಂದು ಉಪಯೋಗ ಆಗ್ತಾ ಇದೆ? ಇವಾಗ 30-40 ವರ್ಷ ಆಯ್ತು ಸರ್. ನಮ್ಮ ಸಹೋದರ, ನಮ್ಮ ಹಿರಿಯ ಸಹೋದರ ಶ್ರೀಯುತ ರಾಜೇಂದ್ರ ಗೋಲ್ಶೆಟ್ಟಿ ಮೂಲತಃ ಅವರು ಈ ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವರು ಇಬ್ಬರು ಗಂಡುಮಕ್ಕಳು. ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೆ ಸರ್. ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಮಹಾರಾಷ್ಟ್ರದಲ್ಲಿ ರಾಯಗಡ್ ಜಿಲ್ಲೆಯಲ್ಲಿ ಜೂನಿಯರ್ ಇಂಜಿನಿಯರ್ ಅಂಥೇಳಿ ಕೆಲಸ ಮಾಡಿ 2006 ಡಿಸೆಂಬರ್ನಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಬಂದವನು ಸರ್. ಇವಾಗ ಇಲ್ಲಿ ನನ್ನ ಜೊತೆ ನನ್ನ ಅಮ್ಮ ಇದ್ದಾಳೆ, ನನ್ನ ವಯಸ್ಸಿನ ಅಮ್ಮ. ನಮ್ಮ ಅಮ್ಮನಿಗೆ ಇವಾಗ 87 ವರ್ಷ ಸರ್. ಅಮ್ಮನ ಜೊತೆಯಾಗಿರುವ, ಕುಟುಂಬ ಜೊತೆಯಾಗಿರುವ ಅಂಥೇಳಿ 12 ವರ್ಷದಿಂದ ಊರಿಗೆ ಬಂದೆ. ಇವಾಗ ಅಣ್ಣನಿಗೆ ಸಪೋರ್ಟಾಗಿ ಮೇಲುಸ್ತುವಾರಿ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸರ್. ನೀವು ಇಂಜಿನಿಯರ್ ಆಗಿದ್ದು ವಿ ಆರ್ ಎಸ್ ತಗೊಂಡು ಮತ್ತೆ ಈ ಕೃಷಿ ಭೂಮಿಗೆ ಅಂತ ಕೃಷಿ ಚಟುವಟಿಕೆ ನೀವು ವಾಪಸ್ ಬಂದಿದ್ದೀರಿ. ನಿಮ್ಮ ಅಣ್ಣನ ಜೊತೆಯಲ್ಲಿ ನೀವು ಸೇರಿಕೊಂಡು ಈ ಕೃಷಿ ಚಟುವಟಿಕೆ ಮಾಡ್ತಾಯಿದ್ರಿ. ಅದರ ಜೊತೆಯಲ್ಲಿ ಇಲ್ಲಿಯ ಒಂದು ಪ್ರಾಥಮಿಕ ಸಹಕಾರ ಬ್ಯಾಂಕ್ ಇದೆ, ಅದರ ಅಧ್ಯಕ್ಷತೆ ಕೂಡ ನೀವು ವಹಿಸ್ಕೊಂಡು ಕೆಲಸ ಮಾಡ್ತಾಯಿದ್ರಿ. ಎಷ್ಟು ವರ್ಷದಿಂದ ನೀವು ಅಧ್ಯಕ್ಷತೆಯಾಗಿ ಕೆಲಸ ಮಾಡ್ತಾಯಿದ್ರಿ ಇಲ್ಲಿ? ಇಲ್ಲಿ 2010 ನಾನು ನನ್ನನ್ನು ಈ ನಮ್ಮ ಜನತೆ, ಮಹಾಜನತೆ, ಗ್ರಾಮದ ಜನತೆ, ಕಿಶೋರಿ ಮಂಟೂರು ಹಾಗೂ ಬುದ್ನಿಯ ಮಹಾಜನತೆ ನನ್ನನ್ನು ನಿರ್ದೇಶಕ ಅಂತ ಆರಿಸಿಕೊಟ್ರು. 2015 ಮತ್ತೆ ನಿರ್ದೇಶಕ ಅಂತ ಆರಿಸಿಕೊಟ್ಟು ಅಧ್ಯಕ್ಷ ಕಾರ್ಯವನ್ನು ಕೊಟ್ಟಿದ್ದಾರೆ. ನನಗೆ ಅವ್ರ ಸೇವೆ ಮಾಡಲಿಕ್ಕಿದೆ ಹೊರತು ನಾವು ಅದರ ದುರುಪಯೋಗ ಮಾಡ್ಕೊಳ್ಳೋರಲ್ಲ. ನಾನು ಒಬ್ಬ ಅವರ ಹಾಗೇ, ನಾನು ಒಬ್ಬ ಸಣ್ಣ ರೈತ. ಹ್ಯಾಂಡ್ಸ್ ಇನ್ ಹ್ಯಾಂಡ್, ಸಹಕಾರವೇ ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ ಅನ್ನುವ ಹಾಗೆ ನಾವು ಒಬ್ಬರಿಗೊಬ್ಬರು ಸಹಕಾರದಿಂದ ಈ ಕೃಷಿ ಪತ್ತಿ ಮಾಡ್ತಾ ಬಂದಿದ್ದೀವಿ. ಸುರೇಂದ್ರ ಬಾಬು ಸದಾಶಿವ ಅವರೇ, ಪ್ರಗತಿಪರ ರೈತರು ನೀವು, 100 ಎಕರೆ ಭೂಮಿಯ ನಿಮ್ಮ ಅಣ್ಣನ ಜೊತೆಯಲ್ಲಿ ಹಂಚಿಕೊಂಡು ಅದನ್ನು ನಡೆಸ್ತಾ ಇದ್ದೀರಿ. ನೀವು ಕಬ್ಬು, ಸುರ್ಪಾನ, ಮೆಕ್ಕೆಜೋಳ, ಉಳ್ಳಾಗಡ್ಡಿ, ಅದ್ರ ಜೊತೆಯಲ್ಲಿ ಕಾಯಿಪಲ್ಯ, ಹೈನುಗಾರಿಕೆ ಕೂಡ ಮಾಡ್ತಾಯಿದ್ರಿ ಅಂತ ಹೇಳಿದ್ರೆ, ಇದರ ಒಂದು ಅನುಭವಗಳನ್ನು ಹೇಳಿ. ಯಾವ ರೀತಿಯ ಒಂದು ಅನುಭವ ನಿಮಗೆ ಆಗಿದೆ? ಕೀಟನಾಶಕ ಬಗ್ಗೆ, ಗೊಬ್ಬರದ ಬಗ್ಗೆ, ಇದರ ಮಾರ್ಕೆಟಿಂಗ್ ಬಗ್ಗೆ ಭಾಳಷ್ಟು ವಿಷಯ ಇದೆ. ಹೇಳಿ, ನಿಮ್ಮ ಅನುಭವವನ್ನು ನಮ್ಮ ಕೃಷಿ ಬಾಂಧವರ ಜೊತೆಯಲ್ಲಿ ಹಂಚಿಕೊಳ್ಳಿ. ಇವಾಗ ನಾವು ರೈತರು, ಮೂಲತಃ ರೈತರು, ನಾವು ಸುಶಿಕ್ಷಿತರಾಗಿಯೂ ಕೂಡ ಸರ್ಕಾರದ ನೌಕರಿಗೆ ಆಸೆ ಪಡದೆ ನಾವು ನಮ್ಮ ಪಾರಂಪರಿಕ ಕೃಷಿಯನ್ನು ಮಾಡ್ತಾ ಹೋಗಬೇಕು ಅಂತೇಳಿ ನನ್ನ ಆಸೆ ಸರ್. ನಮ್ಮ ಯುವಕರು ಸುಶಿಕ್ಷಿತರಾಗಿ, ಅವರು ಮಾಸ್ಟರ್ ಡಿಗ್ರಿ ಮಾಡಿರ್ಬೋದು, ಎಮ್ ಫಿಲ್ ಮಾಡಿರ್ಬೋದು, ಆದರೆ ಕೊನೆಗೊಮ್ಮೆ ನಾವು ಬರೋದು ಕುಟುಂಬದ ಜೊತೆಗೆ ಈ ಕೃಷಿಗೇನೆ. ಕೃಷಿ ಚಟುವಟಿಕೆ ನಮ್ಮನ್ನು ಬಿಟ್ಟಿದ್ದಲ್ಲ. ಆದ್ದರಿಂದ ನಾವು ಕಲಿಯುವಾಗಲೇ, ಶಿಕ್ಷಣ ಪಡೆಯುವಾಗಲೇ ನಾವು ನೌಕರಿ ಸೇರಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಳ್ಳದೆ ನಾವು ನಮ್ಮಲ್ಲಿರ್ತಕ್ಕಂಥ ಬುದ್ಧಿಮತ್ತೆಯನ್ನು ಬಳಸಿ ಈ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಹೋದರೆ ನಾವು ಇದರಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ನಮಗೆ ಯಾರು ಬಾಸ್ ಇರಲ್ಲ, ನಾವೇ ಬಾಸು, ನಾವೇ ವರ್ಕರು, ನಾವೇ ಹೆಲ್ಪರು, ನಾವೇ ಮ್ಯಾನೇಜರು, ನಾವೇ ಓನರು. ಹೀಗಾಗಿ ಆಲ್ ಇನ್ ಒನ್ ಅಂತ ಹೇಳ್ಬೋದು ನಾವು. ಕೃಷಿಕ ರೈತ ಅಂದರೆ ಹೀ ಈಸ್ ಆಲ್ ಇನ್ ಒನ್, ಹೀ ಈಸ್ ಎ ಮೇಜರ್ ಆ್ಯಂಡ್ ಹೀ ಈಸ್ ಎ ಸೋಲ್ಜರ್. ಹೀಗಾಗಿ ಒಂದು ಸಮಾಧಾನ ಇದೆ ಸರ್, ಅಂದರೆ ಲೈಫ್ ಸೇಫ್ಟಿನೂ ಇರುತ್ತೆ, ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ನೂ ಇರುತ್ತೆ. ನಾವು ದುಡಿತಾ ಹೋಗಬೇಕು. ಆ್ಯಕ್ಚುಲಿ ಇನ್ವಾಲ್ವ್ಮೆಂಟ್ ಈಸ್ ಇಂಪಾರ್ಟೆಂಟ್. ನಾವು ಇನ್ವಾಲ್ವ್ ಆಗಬೇಕು, ಅದರಲ್ಲಿ ದುಡಿತಾ ಹೋಗಬೇಕು. ನಮ್ಮ ಅಣ್ಣ ಬಸವಣ್ಣ ಹೇಳಿದ್ರು, ದುಡಿತವೇ ದುಡ್ಡಿನ ತಾಯಿ, ಕಾಯಕವೇ ಕೈಲಾಸ ಅಂತ ಹೇಳಿದರು. ಹಾಗೆ ಅಣ್ಣ ಬಸವಣ್ಣವರ ಒಂದು ಮಾತನ್ನು ನಾವು ನಂಬಿಕೊಂಡು ಹೋದರೂ ಸಾಕು, ನಾವು ರೈತರು ಉದ್ಧಾರ ಆಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ ಸರ್. ಇನ್ನು ನಾವು ಈ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಯ ಕೆಲಸದ ಒಂದು ಸಮಯ ಅಂತ ಇದ್ದೇ ಇರುತ್ತೆ. ಸುಮಾರು 10 ಸಾಯಂಕಾಲವರೆಗೂ ಇಲ್ಲಿ ನಮ್ಮ ಒಂದು ಸೋಷಿಯಲ್ ಸರ್ವಿಸ್ ಅಂಥೇಳಿ ಕೆಲಸ ಮಾಡಿ ನಮ್ಮ ಮನೆಯಲ್ಲಿ ಬೇಕಾದಂಥ ಒಂದು ಮೇಲುಸ್ತುವಾರಿ ಕೆಲಸ ಇದೆ, ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಸರ್. ನಮ್ಮ ಸಹೋದರ ಅವರಿಗೆ ಬೇಕಾದಂಥ ಬೀಜ, ಗೊಬ್ಬರ, ಇನ್ನೇನು ಔಷಧ, ಬೆಳೆಗಳಿಗೆ ಬೇಕಾದಂಥ ಇತರ ಮಷಿನರಿಗೆ ಬೇಕಾದಂಥ ಇತರ ಸಹಾಯ ಸಹಕಾರ ಅದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಸರ್. ಒಂದೇ ಅನುಭವ ಸರ್, ಮೇಜರ್ ಪ್ರಾಬ್ಲಮ್ ಅಂದರೆ ವಾಟರ್ ಪ್ಲ್ಯಾನಿಂಗ್ ಸರ್. ವಾಟರ್ ಪ್ಲ್ಯಾನಿಂಗ್, ನಮ್ಮ ನೀರಿನ ನಿಯೋಜನೆ, ಕಡಿಮೆ ಭೂಮಿಯಲ್ಲಿ ನಾವು ಹೆಚ್ಚು ಉತ್ಪನ್ನವನ್ನು ತಗೋಬೇಕು ಸರ್. ನಾವೇನು ಮಾಡ್ತೀವಿ, ಭೂಮಿ ಹೆಚ್ಚಿದೆ ಅಂಥೇಳಿ ಆಸೆಗೆ ಬಿದ್ದು ಹೆಚ್ಚಿನ ಕ್ಷೇತ್ರಕ್ಕೆ ನೀರು ಒದಗಿಸುವ ಉತ್ಸಾಹದಲ್ಲಿ ನಾವು ಹೋಗ್ತೀವಿ. ಎಲ್ಲ ಬೆಳೆ, ಎಲ್ಲ ಕ್ಷೇತ್ರಕ್ಕೂ ನಾವು ಬೆಳೆ ಮಾಡಲಿಕ್ಕೆ ಹೋಗ್ತೀವಿ, ಅಲ್ಲಿ ನಾವು ಫೇಲ್ ಆಗ್ತೀವಿ ಸರ್. ನಾನು ದಯವಿಟ್ಟು ಹೆಚ್ಚು ಭೂಮಿ ಇದ್ದವರಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮಲ್ಲಿರ್ತಕ್ಕಂಥ ಮೂಲ ಸೌಕರ್ಯ ನೀರು, ಆ ನೀರನ್ನು ನಾವು 1 ಎಕರೆಗೆ ಬಳಸ್ಬೋದು ಅಂದರೆ ಮೇನ್ಲಿಯಿಂದ ಸಮ್ಮರ್ ಬೇಸಿಗೆಯಲ್ಲಿ, ಬೇಸಿಗೆಯಲ್ಲಿ ನಾವು 1 ಎಕರೆಗೆ ನೀರು ಉಣಿಸೋಕ್ಕೆ ಸಾಧ್ಯ ಇದೆಯೋ ಅದಕ್ಕೂ 1 ಎಕರೆ ಕಡಿಮೆ ಮಾಡುವ ಅಂಥೇಳಿ ನನ್ನ ಆಸೆ ಸರ್. ಇಲ್ಲ ಅಂತಂದರೆ ನಾವು 10 ಎಕರೆಯಲ್ಲಿ ತಗೊಳ್ತಕ್ಕಂಥ ಇಳುವರಿಯನ್ನು 20 ಎಕರೆ ನಾವು ನಾಟಿ ಮಾಡಿದ್ರು ಉಪಯೋಗ ಆಗಲ್ಲ ಸರ್. ನಾವು 20 ಎಕರೆಗೆ ಗೊಬ್ಬರ ಹಾಕಬೇಕು, ಬೀಜ ಕೊಡಬೇಕು, ಕಳೆ ತೆಗಿಬೇಕು, ಕೀಟನಾಶಕ ಬಳಸಬೇಕು, ಆದರೆ ಅದರಿಂದ ಬರ್ತಕ್ಕಂಥ ಇಳುವರಿ 10 ಎಕರೆದ್ದು ಬಿದ್ದರೆ ನಾವು ಡಬಲ್ ಲಾಸ್ ಆಗ್ತೀವಿ ಸರ್. ಯಾಕಂದರೆ 10 ಎಕರೆದ್ದು ಬೀಜ ಗೊಬ್ಬರ ವೇಸ್ಟ್ ಆಯಿತು, ನಮ್ಮ ದುಡಿಮೆ ವೇಸ್ಟ್ ಆಯಿತು. ಹೀಗಾಗಿ ನಾವು 10 ಎಕರೆಯನ್ನು ಮಾಡ್ತಕ್ಕಂಥ ನೀರಿನ ಸಾಟ ನಮ್ಮಲ್ಲಿ ಇದ್ದರೆ ಅದಕ್ಕೂ ಇನ್ನೂ 9 ಎಕರೆ ಮಾಡೋದು ಒಳ್ಳೆಯದು ಅಂತ ಹೇಳಿ ನನ್ನ ಅನುಭವ ಸರ್. ಸರಿಯಾದೊಂದು ಯೋಜನೆ ಹಾಕ್ಕೊಡ್ಬೇಕು, 8 ಎಕರೆ ಭೂಮಿಯಲ್ಲಿ ಮಾಡ್ಬೋದು, ಯಾವುದು ಬೇಸಾಯ ಮಾಡ್ಬೋದು, ನೀರಾವರಿ ಯಾವ ರೀತಿಯಲ್ಲಿ ಮಾಡ್ಬೋದು, ಇದೆಲ್ಲ ಒಂದು ಯೋಜನೆ ಹಾಕ್ಕೊಂಡು ಹೋಗಬೇಕು. ಯಾಕಂದರೆ ನಾವು ನೋಡ್ತೇವೆ 100 ಎಕರೆ ಮಾಡ್ತಾ ಇರ್ತಾರೆ ಕೆಲವರು, ಬಟ್ ಕೆಲವ್ರ ಹತ್ರ 1/2 ಎಕರೆ 1 ಎಕರೆ ಆದರೂ ಒಳ್ಳೆ ಈಲ್ಡ್ ತಗೋತಾರೆ. ಒಳ್ಳೆ ಇಳುವರಿ ತಗೊಂಡವರನ್ನು ಕೂಡ ನಾವು ನೋಡಿದೆವು, ಅವ್ರ ಹತ್ರ ಮಾತನಾಡಿಸಿದೆವು. ನಾವು ಮಾದರಿ ಆಗಬೇಕು ಅಂದರೆ ಇನ್ನೊಬ್ಬ ಮಾದರಿ ರೈತನನ್ನು ನಾವು ನೋಡಿ ಬರಬೇಕು, ಕೇಳಬೇಕು, ನಮ್ಮ ಅನಿಸಿಕೆಗಳನ್ನ ಹಂಚಿಕೋಬೇಕು, ಇನ್ನೊಬ್ಬರ ಮಾತನ್ನು ನಾವು ಕೇಳಿ ನೋಡಿ ಮಾಡಬೇಕು. ಯಾಕಂದರೆ ಹಿರಿಯರೇ ಹೇಳಿದ ಹಾಗೆ ಮಾಡಿ ಕಲಿ ನೋಡಿ ತಿಳಿ ಅಂತ ಹೇಳಿದ್ದಾರೆ. ನಾವು ಕಲಿಯುವಾಗನೂ ಕೂಡ ಮಾಡಿ ನೋಡಿ ಕಲ್ತಿದ್ದೀವಿ. ಆದ್ದರಿಂದ ನಾವು ಯಾವತ್ತೂ ನಿಯೋಜನೆ ಮುಖ್ಯ ಸರ್. ಅಂದರೆ ಸರಿಯಾದ ಪ್ಲ್ಯಾನಿಂಗ್ ಬೇಕು, ಪ್ಲ್ಯಾನಿಂಗ್ ನಂತರನೇ ಮುಂದಕ್ಕೆ ಹೋಗ್ತದೆ. ಇವಾಗ ನಾವು ದಾಳಿಂಬೆ ಏನು ಮಾಡಿದ್ದೀವಿ ಸರ್, ನಾವು 5 ಎಕರೆ ದಾಳಿಂಬೆಯಲ್ಲಿ ಮಿಶ್ರ ಬೆಳೆ ಅಂಥೇಳಿ ಬದನೆಕಾಯಿ ಟೊಮೆಟೊ ಮಾಡಿದ್ವಿ ಸರ್ ಹೋದ ಸಲ. ಆದರೆ ಏನಾಯ್ತು ಸರ್, ಅಚಾನಕ್ ಮಾರ್ಕೆಟ್ನಲ್ಲಿ ರೇಟ್ ಡೌನ್ ಆಗಿಬಿಡ್ತು. 5 ರೂಪಾಯಿ ಕೆ ಜಿ 10 ರೂಪಾಯಿ ಕೆ ಜಿ ಟೊಮೆಟೊ ಆಯಿತು. ಎಲ್ಲ ಲಾರಿಗಟ್ಟಲೆ ತಂದು ರಸ್ತೆಗೆ ಸುರಿದದ್ದುಂಟು, ಹೋಗಿ ಡಂಪ್ ಮಾಡಿ ಬಂದರು ಸರ್ ರೈತರು ಅನಿವಾರ್ಯವಾಗಿ. ಮೇಂಟೆನೆನ್ಸ್ ಆಫ್ ರೇಟ್ ಏನೈತಲ್ಲ ಸರ್, ರೇಟ್ ವೇರಿಯೇಷನ್ ಅದನ್ನು ತಡೆಯುವಂಥ ಕೆಲಸವನ್ನು ಸರ್ಕಾರದಿಂದ ಮಾಡಬೇಕು ಅಂಥೇಳಿ ನನ್ನೊಂದು ಆಸೆಯ ಸರ್. ಯಾಕಂದರೆ ಇವು APMCಗಳೇನಿದಾವಲ್ಲ, APMCಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ಇನ್ನಷ್ಟು ಚುರುಕಾಗಿ ಮುಂದೆ ಬಂದು ಮಾಡಬೇಕು ಅಂತೇಳಿ ನನ್ನ ಅನಿಸಿಕೆ ಸರ್. ಅಲ್ಲಿ ನಡೀತಕ್ಕಂಥ ಏನು ವ್ಯವಸ್ಥೆ ಇದೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ನನ್ನ ಅನಿಸಿಕೆ ಸರ್. ಯಾಕಂದರೆ ರೈತರೇ ಬೆಳೆದಂಥ ಬೆಳೆಗಳ ದರ ಸಿಗಬೇಕು, ಬೆಂಬಲ ಬೆಲೆ ಅಂತೂ ಕೊಡಲೇಬೇಕು. ಬೆಂಬಲ ಬೆಲೆ ನಮ್ಮ ಇಳುವರಿ ಕಡಿಮೆ ಆದಾಗ ರೇಟ್ ಸಿಕ್ಕೇ ಸಿಗ ಸರ್, ಅದು ಪ್ರಾಫಿಟ್ ಅನ್ಬೋದು ನಾವು. ಬಟ್ ಆ್ಯಕ್ಚುಲಿ ಆವಾಗ ಎಲ್ಲ ರೈತರಲ್ಲಿ ಅದು ಬೆಳೆ ಇರೋದಲ್ಲ. ಆದ್ದರಿಂದ ಒಂದು ರಾಜ್ಯ ಸರ್ಕಾರದ ಲೆವೆಲ್ನಲ್ಲಿ ಬೆಲೆ ಆಯೋಗ ಅಂತ ಇದೆ ಸರ್, ಅವರು ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು ಅಂತ ನನಗನ್ಸಲ್ಲ ಸರ್. ಎಲ್ಲ ಬೆಳೆಗಳಿಗೂ ಸಾಮಾನ್ಯವಾಗಿ ಆಗ್ತಕ್ಕಂಥ ಖರ್ಚು ವೆಚ್ಚ ಅವಾಗ ಸಿಗಬೇಕಾದಂಥ ಒಂದು ಮಿನಿಮಮ್ ಪ್ರೈಸ್ ಕಮ್ಮಿತ್ ಕಮ್ಮಿ ದರ ಇದನ್ನು ನಿಗದಿ ಮಾಡಿ ಅದನ್ನು ಪಬ್ಲಿಕೇಶನ್ ಮಾಡಬೇಕಾದಂಥ ವ್ಯವಸ್ಥೆ ಆಗ್ತಾ ಇಲ್ಲ ಸರ್, ಅದು ಮಾಡಬೇಕು ಸರ್. ಕೇಂದ್ರ ಸರ್ಕಾರದ ಯೋಜನೆ ರೈತರ ಇನ್ಕಮ್ ಡಬಲ್ ಆಗಬೇಕಂತ, ರೈತರ ಆದಾಯ ಡಬಲ್ ಆಗಬೇಕಂತಿದೆ. ಆದರಣೀಯ ಮೋದಿ ಸಾಹೇಬರು ನಮಗೆ 2023ವರೆಗೂ ನಮ್ಮ ದೇಶದ ಪ್ರತಿಯೊಬ್ಬ ರೈತನ ಆದಾಯ ದ್ವಿಗುಣ ಆಗಲಿ ಅಂತಕ್ಕಂಥ ಅವ್ರ ಕನಸಿದೆ, ಅದು ಅವ್ರ ಕನಸು ನನಸಾಗಲಿ ಅಂತೇಳಿ ನಾನು ಆಶಿಸ್ತೇನೆ ಸರ್. ಯಾಕಂದರೆ ನಮ್ಮ ಭಾರತ ಈ ರೈತನ ಮೇಲೆ ನಿಂತಿದೆ ಸರ್. ರೈತ ಬೆಳೆದಾಗಲೇ ನಮ್ಮ ಈ ಒಂದು ಆಹಾರ ಭದ್ರತೆ ಇಲ್ಲ ಅಂದರೆ ನಾವು ಎಲ್ಲಿ ಹೋಗ್ತೀವಿ ಸರ್? ನಾವು ಇನ್ನೊಂದು ದೇಶದಿಂದ ಆಮದು ಮಾಡ್ಕೋಬೇಕಾಗ್ತದೆ. ಹೀಗಾಗಿ ನಮ್ಮ ರೈತ ಆರ್ಥಿಕವಾಗಿ ಸುಭದ್ರ ಆಗಬೇಕಾದ್ರೆ, ಆರ್ಥಿಕ ಸಾಧನೆಯನ್ನು ಮಾಡಬೇಕು ಅಂತಂದರೆ ಅವನಿಗೆ ಬೆಂಬಲ ಬೆಲೆ ಇರ್ಬೋದು, ನೀರಿರ್ಬೋದು, ಈ ಮೂಲ ಸೌಕರ್ಯಗಳನ್ನು ಕೊಡುವಂಥ ಕಾರ್ಯ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕು ಅಂಥೇಳಿ ನಾನು ಆಗ್ರಹದ ವಿನಂತಿ ಮಾಡ್ತೇನೆ ಸರ್. ನೀವು ಸಿವಿಲ್ ಇಂಜಿನಿಯರ್, ಒಂದು ಸಂಸ್ಥೆಯಲ್ಲಿ ಇದ್ದು ಭಾಳಷ್ಟು ವರ್ಷ ಇದ್ದು ಆಮೇಲೆ ಅದನ್ನು ಬಿಟ್ಟು VRS ಕೊಟ್ಟು ಸ್ವಯಂ ನಿವೃತ್ತಿ ಹೊಂದಿ ಮತ್ತೆ ಕೃಷಿಗೆ ಬಂದಿದ್ದೀರಿ ನೀವು, ನಮ್ಮ ಯುವಜನರಿಗಾಗಲಿ ಅಥವಾ ಕೃಷಿ ಬಾಂಧವರಿಗೆ ಏನು ಹೇಳಬೇಕು ಅಂತ ಹೇಳಿ. ನಾನು ಯುವಕರಲ್ಲಿ ಒಂದು ವಿನಂತಿ ಮಾಡ್ತೇನೆ ಸರ್, ಯುವಕರು ಕ್ರಿಯಾಶೀಲರಾಗಬೇಕು. ಇವಾಗ ಗ್ರಾಮೀಣ ಮತ್ತು ಶಹರ ಹೀಗೆ ಎರಡು ಭಾಗಗಳಿವೆ ಸರ್. ನಮ್ಮ ಗ್ರಾಮೀಣ ಮಕ್ಕಳು ಯಾವುದೇ ಒಂದು ನೌಕರಿಗಾಗಿ ಹಾತೊರೆಯದೆ ತಾವು ವಿದ್ಯಾವಂತರಾದಮೇಲೆ ನಾವು ಇನ್ನು ಪ್ಯಾಂಟ್ ಶರ್ಟ್ ಹಾಕಿವಪ್ಪ ಕೃಷಿಯೊಳಗೆ ಹೆಂಗೆ ಹೋಗೋದು ಆ ಥರ ಮಾಡಬಾರ್ದು. ನಾವು ನಮ್ಮ ಉನ್ನತಿಯನ್ನು ಸಾಧಿಸಬೇಕು ಅಂತಂದರೆ ಇದೇ ಕೆಲಸ ಅಂತ ಇರಬಾರ್ದು. ನಮ್ಗೆ ಯಾವುದಾದ್ರೂ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ಅನೇಕ ಅವಕಾಶಗಳು, ಇನ್ಫಿನೈಟ್ ಫೆಸಿಲಿಟೀಸ್ ಆರ್ ದೇರ್ ಸರ್. ಅವುಗಳಲ್ಲಿ ನಮಗೆ ಯಾವುದೋ ಒಂದು ಇಚ್ಛಾ ಇದೆ ಆ ಕೆಲಸವನ್ನು ನಾವು ಮಾಡಬೇಕು ಸರ್. ನಾವು ಕ್ರಿಯಾಶೀಲರಾಗಬೇಕು, ನಾವು ಕಾರ್ಯಪ್ರವೃತ್ತರಾಗಬೇಕು, ನಮಗೆ ಏನು ಸಾಧ್ಯ ಇದೆ ಕೆಲಸ ಮಾಡಬೇಕು ಸರ್. ವಿ ಮಸ್ಟ್ ಡೂ ಸಮಥಿಂಗ್, ನಾವು ಏನಾದರೂ ಮಾಡಬೇಕು ಸರ್. ನಾವು ಗಳಿಸಿದ್ರೇ ಮಾತ್ರ ವ್ಯಯ ಮಾಡೋಕ್ಕೆ ಸಾಧ್ಯ ಸರ್. ನಾವು ಏನಾದರೂ ಉತ್ಪನ್ನ ಮಾಡಲಿಲ್ಲ, ನಾವು ತಂದೆ ತಾಯಿಗಳ ಮೇಲೆ ಹೊರೆಯಾದ್ವಿ ಅಂದರೆ ನಮ್ಮ ಭವಿಷ್ಯ ಏನು ಸರ್? ನಾವು ನಮ್ಮ ಭವಿಷ್ಯ ಕಟ್ಕೋಬೇಕು ಅಂತಂದರೆ ನಾವು ದುಡಿಬೇಕು ಸರ್. ಯಾವುದೇ ಪ್ರವೃತ್ತಿ ಇರಲಿ, ಅದು ಒಂದು ವೃತ್ತಿ ಇರಲಿ, ಪ್ರಾಮಾಣಿಕವಾಗಿ ನಾವು ದುಡಿದ್ರೇ ನಾವು ಯಶಸ್ಸನ್ನು ಗಳಿಸೋಕೆ ಸಾಧ್ಯ ಅಂತ. ನೀವು ಇಂಜಿನಿಯರ್ ಆಗಿದ್ದೀರಿ, ವಾಪಸ್ ಕೃಷಿ ಕ್ಷೇತ್ರಕ್ಕೆ ಬಂದಿದ್ದೀರಿ, ಆಮೇಲೆ ನಡೆದ ಘಟನೆಗಳನ್ನು ಹೇಳಿ ನೀವು. ಕೃಷಿಯಲ್ಲಿ ನೋಡಿರಿ, ಒಂದು ಮಾನಸಿಕ ಸಮಾಧಾನ ಅಂತ ಇರುತ್ತೆ. ನಾವು ನಮಗಾಗಿ ದುಡಿತೀವಿ, ಆದರೆ ಅದರ ಮೂರು ಪಟ್ಟು ನಾವು ಇನ್ನೊಬ್ಬರಿಗೆ ಅದನ್ನು ಕೊಡ್ತೀವಿ. ಅದು ಇನ್ ಟರ್ಮ್ಸ್ ಆಫ್ ಕೈಂಡ್ ಆ್ಯಂಡ್ ಮನಿ ಇರ್ಬೋದು. ನಾವು ಕಾಲು ಕೊಡ್ತೀವಿ, ಹಣ ತಗೋತೀವಿ, ಆದರೆ ಇದರಲ್ಲಿ ಏನಿದೆ, ನಾವು ಬೆಳೆದಂಥ ಕಾಳನ್ನು ಎಷ್ಟೋ ಲಕ್ಷಾಂತರ ಜನ ಅದನ್ನು ಉಪಯೋಗ ಪಡ್ಕೋತಾರೆ. ಹೀಗಾಗಿ ರೈತನ ಒಂದು ಆತ್ಮಚರಿತ್ರೆಯನ್ನು ನೀವು ನೋಡ್ತಾ ಬನ್ನಿ ಸರ್. ಅವನೆಂದೂ ಹೇಳ್ಕೊಳ್ಳಲ್ಲ ಅವನು, ನಾನು ಹಾಗೆ ನಾನು ಹೀಗೆ ಅಂತೆಂದು ಹೇಳೋದಿಲ್ಲ ಅವನು. ಅವನು ಸುಮ್ಮನೆ ತನ್ನ ದಿನಚರಿ ಆಯಿತು ತಾನಾಯಿತು ಇರ್ತಾನೆ. ಹೀಗಾಗಿ ರೈತನ ಒಂದು ಜೀವನ ಚರಿತ್ರೆ ಏನಿದೆ ಅದರಲ್ಲಿ ನಾವು ಡೀಪಾಗಿ ಹೋದರೆ ಒಂದು ವಿಚಿತ್ರವಾದಂಥ ಒಂದು ನಾವು ಸತ್ಯವನ್ನು ಅರಿಬೇಕಾಗ್ತದೆ. ಪರಮಾತ್ಮ ಅದೃಶ್ಯ, ಅವನು ಎಲ್ಲಿ ಕಾಣೋದಿಲ್ಲ, ಆದರೆ ಅವನ ಕ್ರಿಯಾ ಚಟುವಟಿಕೆ ಎಲ್ಲ ಕಡೆ ಶುರು ಇರುತ್ತೆ. ಈ ಭೂಮಂಡಲವನ್ನೇ ಅವನಿಗೆ ನಿಯಂತ್ರಿಸುವಂಥ ಒಂದು ಶಕ್ತಿ ಇದೆ. ಹಾಗೆಯೇ ಈ ರೈತನಲ್ಲಿಯೂ ಕೂಡ ಈ ಭೂಮಂಡಲಕ್ಕೆ ಬೇಕಾದಂಥ ಕಾಳು ಕಡಿಗಳನ್ನು ಕೊಡ್ತಕ್ಕಂಥ ಶಕ್ತಿ ಇದೆ. ಆ ಭೂತಾಯಿಯ ಸೇವೆಯನ್ನು ನಿರಂತರವಾಗಿ ಅವನು ಹುಟ್ಟಿನಿಂದ ಸಾವಿನವರೆಗೂ ಈ ಭೂತಾಯಿಯ ಸೇವೆಯನ್ನು ಮಾಡಿ ಈ ಮನುಕುಲವನ್ನು ಸಾಕುವಂಥ ಕೆಲಸ ನಮ್ಮ ರೈತ ಕುಲ ಮಾಡುತ್ತೆ ಸರ್. ಆದ್ದರಿಂದ ರೈತ ಕುಲ ಇದು ಸಮೃದ್ಧವಾಗಿ ಆರ್ಥಿಕವಾಗಿ ಮುನ್ನಡೆದರೆ ಮಾತ್ರ ಅವ ಸಮಾಧಾನದಿಂದ ಮುಕ್ತಿಯನ್ನು ಪಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೆ ಸರ್. ನಮ್ಮ 100 ಎಕರೆ ಜಾಗದಲ್ಲಿ ನೀವು ಸಾವಯವ ಕೃಷಿ ಪದ್ಧತಿ ಅನುಸರಿಸಿದ್ದೀರಾ, ಹೇಗೆ? ಈ ಪೂರ್ವದಲ್ಲಿ ಸಾವಯವ ಕೃಷಿ ಇತ್ತು ಸರ್. ನಾನು ವಾಸ್ತವದಲ್ಲಿ ಒಂದು ಅಂಶ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೂರ್ವದಲ್ಲಿ ಎಲ್ಲರೂ ಸಾವಯವ ಕೃಷಿಯೇ ಮಾಡ್ತಾಯಿದ್ರು, ಸಾಂಪ್ರದಾಯಿಕ ಕೃಷಿ ಅಂತ ಹೇಳ್ಬೋದು. ಬಟ್ ರಾಸಾಯನಿಕ ಬಂತು, ಈಗ ಅದರ ದುಷ್ಪರಿಣಾಮ ಎಲ್ಲ ಗೊತ್ತಾಗಿದೆ ಜನರಿಗೆ, ರೈತರಿಗೆ ಗೊತ್ತಾಗಿದೆ. ಈಗ ಸಾವಯವ ಕೃಷಿಗೆ ಭಾಳ ಒತ್ತು ಜನ ಕೊಡ್ತಾ ಇದ್ದಾರೆ, ರೈತರು ಕೊಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ, ಮತ್ತು ನೀವು ಎಷ್ಟರ ಮಟ್ಟಿಗೆ ಸಾವಯವ ಕೃಷಿಯನ್ನು ಮಾಡ್ತಾಯಿದ್ರಿ ಅಂತ ಹೇಳಿ. ಸಾವಯವ ಕೃಷಿಯನ್ನು ನಾವು ಮಾಡಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ ಸರ್. ಈಗ ನಾವು ವಾಸ್ತವತೆಯನ್ನು ಅರಿತುಕೊಂಡ್ರೆ ಅದು ನಾನು ಹೇಳೋದು ತಪ್ಪಾಗಲಿಕ್ಕಿಲ್ಲ. ನಾವು ಅನೇಕ ರೋಗಗಳಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೀವಿ. ಇವಾಗ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ನಾವು ನಡೆದಾಡುವ ಸಿಕ್ ಹ್ಯೂಮನ್ಸ್, ನಮ್ಮ ಕಡೆ ರೋಗ ಇದ್ದಾವೆ, ಮದುವೆ ಇರ್ಬೋದು, ಬಿ ಪಿ ಇರ್ಬೋದು, ಹೀಗೆ ಅನೇಕ ಎಸಿಡಿಟಿ ಇರ್ಬೋದು, ಕಾಮನ್ ಡಿಸೀಸ್. ಹೀಗಾಗಿ ನಾವು ಯಾವಾಗ ಶುದ್ಧ ಆಹಾರವನ್ನು ಸೇವಿಸ್ತೀವಿ, ನಮ್ಮ ಮದರ್ನೇ ನಾವು ಎಕ್ಸಾಂಪಲ್ ಆಗಿ ತೊಗೊಳೋ. ನಮ್ಮ ಅಮ್ಮನಿಗೆ ಇವಾಗ 87 ವರ್ಷ ಸರ್. ಸಿ ಈಸ್ ವರಿಡ್ ಅಬೌಟ್ ಓನ್ಲಿ ಬಿ ಪಿ, ಅಂದರೆ ಅವಾಗೆ ಬಿ ಪಿದು ಒಂದೇ ತ್ರಾಸು, ಇಲ್ಲ ಅಂದರೆ ಏನು, ಉಳಿದೆಲ್ಲ ನಮ್ಮಲ್ಲಿದ್ದಾಳೆ. ಹೀಗೆ ನಮ್ಮ ಪೂರ್ವಜರು ಈ ಒಂದು ಸಾವಯವ ಕೃಷಿಯ ಒಂದು ಸಂಪನ್ಮೂಲವನ್ನು ಬಳಸಿ ಏನು ಬೆಳೆದು ಬಂದರು ಅವರು ಚೆನ್ನಾಗಿದ್ದಾರೆ. ಇವಾಗ ನಾವು ಕಳೆದ 40-50 ವರ್ಷದಿಂದ ಏನು ನಾವು ಬಂದಿವಲ್ಲ, ನಮ್ಮ ಈ ಪೀಳಿಗೆ ನ್ಯಾಸದ ತೊಗೊಂಡಿದೆ ಸರ್. ಯಾಕಂದರೆ ನಾವು ತಿನ್ನುವ ಆಹಾರನಲ್ಲಿಯೇ ಪಾಯ್ಸನ್ ಇದೆ, ಮತ್ತು ಆ ಪಾಯ್ಸನ್ಗೆ ಬರ್ತಕ್ಕಂಥ ರೋಗಗಳನ್ನ ನಿವಾರಿಸೋಕೆ ಮತ್ತೆ ಸೆಕೆಂಡ್ ಪಾಯ್ಸನ್ ಮೆಡಿಸಿನು. ಹೀಗಾಗಿ ರೀಸೈಕಲ್ ಚಾಲು ಇದೆ, ಅದರಲ್ಲಿ ನಾವು ವೈಂಡ್ ಅಪ್ ಆಗ್ತಾ ಇದ್ದೀವಿ. ಈಗ ಅದರಿಂದ ಹೊರಗೆ ಬರಬೇಕು ನಾವು. ನಮ್ಮ ಮೇಜರ್ ರೈತರು ಅಂದರೆ ಬಹುಸಂಖ್ಯೆ ರೈತರು ಹೊರಗೆ ಬಂದು ಈ ಒಂದು ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ಅನಿಸ್ತದೆ. ಯಾಕಂದರೆ ಈ ಮನುಕುಲ ಇದು ನಿರಂತರವಾಗಿ ಉಳಿಬೇಕಲ್ಲ ಸರ್. ಈಗ ನೋಡಿ 1942 ಹಾಗೆ ಅಂತಂದರೆ ಹಿಂದೆ ಹೋದರೆ ಒಂದು ಬರ ಇರ್ಬೋದು. ನಮ್ಮ ತಂದೆಯವರು ಹೇಳ್ತಿದ್ರು ಪ್ಲೇಗ್ ಅಂತ ಒಂದು ಬಂದಿತ್ತು, ಆವಾಗೆಲ್ಲ ಊರಿಗೂರೇ ನಾಶ ಆದವು ಸರ್. ಆವಾಗ ಪರಿಸ್ಥಿತಿ ಬೇರೆ ಇತ್ತು, ಟೆಕ್ನಾಲಜಿ ಕಡಿಮೆ ಇತ್ತು, ಮೆಡಿಸಿನ್ ಟೆಕ್ನಾಲಜಿ ಇರಲಿಲ್ಲ ಆವಾಗ ಸ್ವತಂತ್ರ ಪೂರ್ವದಲ್ಲಿ. ಇವಾಗೆಲ್ಲ ನಾವು ಸಮೃದ್ಧ ಆಗಿದ್ದೀವಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಆಗಿದೆ. ಹೀಗಾಗಿ ಆದರೂ ನಾವು ಏನು ಮಾಡ್ತಿದ್ದೀವಿ ಸರ್, ಈಗ ಸಾವಯವ ಕೃಷಿಯಲ್ಲಿ ಇನ್ನಷ್ಟು ಅಳವಡಿಕೆಗಳನ್ನು ಹೆಚ್ಚು ಮಾಡಬೇಕು ಸರ್. ಅದರಿಂದ ನಮಗೆ ಇಳುವರಿಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಆಗುವಂಥ ಒಂದು ವಿಧಾನಗಳನ್ನು ನಮ್ಮ ಸೈಂಟಿಸ್ಟ್ಗಳು ನಮಗೆ ಕೊಡಬೇಕು ಸರ್. ಏನಾಯ್ತು ಸರ್, ಈ ನಮ್ಮ ಸ್ವತಂತ್ರ ನಂತರದಲ್ಲಿ ಈ ನಮ್ಮ ಆಹಾರ ಭದ್ರತೆಗಾಗಿ ಏನಾದರೂ ಮಾಡಿ ನಮ್ಮ ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಹೊರದೇಶಗಳಿಂದ ನಾವು ಬೀಜವನ್ನು ತರಿಸ್ಕೊಂಡಿವಿ, ಗೊಬ್ಬರಗಳನ್ನ ತರಿಸ್ಕೊಂಡಿವಿ ಸರ್. ಹೀಗಾಗಿ ಅದರಲ್ಲಿ ನಾವು ಅಭಿವೃದ್ಧಿಯನ್ನು ಕಂಡಿವಿ ನಿಶ್ಚಿತ. ಅನಿವಾರ್ಯನಿತ್ತು, ಹಸಿರು ಕ್ರಾಂತಿ ಬೇಕಿತ್ತು, ಬಡತನ ಮತ್ತೆ ಆಹಾರ ಉತ್ಪಾದನೆ ಬಹಳ ಕಡಿಮೆ ಇತ್ತು. 40 ವರ್ಷ ಹಿಂದೆ ಗ್ರೀನ್ ರೆವಲ್ಯೂಷನ್ಗೆ ಬೇಕಿತ್ತು, ರಾಸಾಯನಿಕ ಉಪಯೋಗ ಎಲ್ಲ ಬೇಕಿತ್ತು. ಬಟ್ ಈಗ ಯಾವ ರೀತಿಯ ಬದಲಾವಣೆ ಮಾಡಬೇಕಾಗುತ್ತೆ, ಯಾಕಂದರೆ ಅದರ ದುಷ್ಪರಿಣಾಮ ಈಗ ನಮ್ಗೆ ಗೊತ್ತಾಗಿದೆ. 40 ವರ್ಷ ನಂತರ ಈಗ ಗೊತ್ತಾಗಿದೆ ನಮಗೆ. ಸೊ ಯಾವ ರೀತಿಯ ಬದಲಾವಣೆಗೆ ಈಗ ರೈತರು ಹೊಂದಬೇಕಾಗುತ್ತೆ? ನಮ್ಮ ರೈತರು ಪಶುಸಂಗೋಪನೆಯನ್ನು ಹೆಚ್ಚು ಮಾಡಬೇಕು. ನಾವು ಇವಾಗ ಏನಾಗಿದ್ದೀವಿ ಸರ್, ಹಾಲಿನ ಪೌಚ್ಗಳನ್ನ ತರ್ತೀವಿ ವಿನ ಎಮ್ಮೆ ಆಕಳು ತರೋದಿಲ್ಲ ಮನೆಗೆ. ನಮ್ಮ ರೈತರು, ಪ್ರತಿಯೊಬ್ಬ ರೈತರ ಮನೆಯಲ್ಲಿ ಎಮ್ಮೆ ಆಕಳು ಎತ್ತು ಇರಲೇಬೇಕು. ಅವತರ ವೇಸ್ಟು ಅದೇ ನಮಗೆ ಗೊಬ್ಬರವಾಗಿ ಪರಿಣಾಮಕಾರಿಯಾಗಿ ನಮಗೆ ಗೊಬ್ಬರದ ರೂಪದಲ್ಲಿ ಸಿಗುತ್ತೆ. ಹೀಗಾಗಿ ನಮ್ಮ ಮಾನಸಿಕತಾ ಬದಲಾವಣೆ ಆಗುವ ನಿಟ್ಟಿನಲ್ಲಿ ಕೂಡ ಈ ಕೆಲಸ ಆಗಬೇಕು ಸರ್. ನಂತರ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನು ಮಹತ್ವಪೂರ್ಣವಾದ ಏನು ಕೃಷಿಗೆ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ, ಇದಕ್ಕೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ರೈತರ ಒಂದು ಮನವೊಲಿಸುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕಾರ್ಯ ಆಗಲಿ. ನಮ್ಮ ಈಗಾಗಲೇ ಮಾಡಿರ್ತಕ್ಕಂಥ ಏನು ಕೃಷಿಕರಿದ್ದಾರೆ, ಮಾದರಿ ಕೃಷಿಕರು, ಸಾವಯವ ಕೃಷಿಕರು, ಅವರು ಪ್ರತಿಯೊಂದು ಊರಿನಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ನಿಧಾನವಾಗಿ ಆಗುವಂಥದ್ದು, ಒಮ್ಮೆಲೆ ಆಗಲ್ಲ ಇದು, ಒಂದು ದಿನ ಎರಡು ದಿನದಲ್ಲಿ ಆಗಲ್ಲ ಇದು. ನಿಧಾನವಾಗಿ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಸಾವಯವ ಗೊಬ್ಬರ, ಸಾವಯವ ಕೀಟನಾಶಕ ಇದರ ಬಳಕೆಯನ್ನು ಹೆಚ್ಚು ಮಾಡ್ತಾ ಹೋಗಿ ಒಂದು ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಗೆ ಬರುವ ದಿನ ಆದಷ್ಟು ಬೇಗ ಬರಬೇಕು ಅಂತ ನಮ್ಮ ಆಶಯ. ಹೌದು ಸರ್, ಇದು ಅನಿವಾರ್ಯತೆಯೂ ಇದೆ ಸರ್. ಈ ಮನುಕುಲ ಆರೋಗ್ಯವಂತಾಗಿರಬೇಕು, 100ಕ್ಕೆ 100 ಆದಷ್ಟು ಬೇಗ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಸಾವಯವ ಕೃಷಿಯ ಬಳಕೆ ಆದಷ್ಟು ಸಂಪೂರ್ಣ ಮಟ್ಟಿಗೆ ಬರಲಿ, ಆದಷ್ಟು ಬೇಗ ಬರಬಹುದು. ಆದರೆ ಈ ಮಾರ್ಕೆಟಿಂಗ್ ವ್ಯವಸ್ಥೆ ಬಗ್ಗೆ, ಅದ್ರ ಬಗ್ಗೆ ನಾವು ಭಾಳ ಚಿಂತೆ ಮಾಡಬೇಕಾಗತ್ತೆ. ಯಾಕಂದ್ರೆ ರೈತರಿಗೆ ಒಂದೊಂದ್ಸಲ ಬೆಳೆನೂ ಸಿಗಲ್ಲ, ಬೆಲೆ ಸರಿಯಾದ ಬೆಲೆ ಸಿಗದಿದ್ರೆ ಅವನಿಗೆ ಕಂಗಾಲಾಗ್ಬಿಡ್ತಾನೆ, ಈ ಕಡೆಯಿಂದ ಸಾಲ ಮಾಡಿರ್ತಾನೆ, ಈ ಕಡೆಯಿಂದ ಹಾಕಿದ ದುಡ್ಡು ಬರಲ್ಲ. ಇದಕ್ಕೆ ಯಾವ ರೀತಿಯ ಉಪಾಯ ನಿಮ್ಮಲ್ಲಿದೆ ಹೇಳಿ. ರೈತರಿಗೆ ಒಂದು ಕಾಲ ಇತ್ತು ಬ್ಯಾಂಕ್ನಲ್ಲಿ ಪ್ರವೇಶಕ್ಕೂ ಒಂದು ಸಂಕುಚಿತ ಭಾವನೆ ಇತ್ತು, ಇವಾಗ ಅದೆಲ್ಲ ಬದಲಾವಣೆ ಆಗಿದೆ. ಒಂದು ಭೂ ಒಡೆಯ ಇದ್ದ ಅಂದರೆ ಅವನಿಗೆ ಸಾಲ ಸೌಲಭ್ಯ ಆರಾಮಾಗಿ ಸಿಗ್ತಾ ಇದೆ. ಆದರೆ ಪ್ರಕೃತಿ ವಿಕೋಪ ಇರ್ಬೋದು, ಆ ವಿಕೋಪದಿಂದಾಗಿ ರೈತನಿಗೆ ಸಾಲ ಮರುಪಾವತಿಯಲ್ಲಿ ಅಡ್ಡಿಯಾಗಿದೆ ಸರ್. ಬರೋ 5 ವರ್ಷದಲ್ಲಿ ಇಡೀ ನಮ್ಮ ಈ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ ಜಿಲ್ಲೆ ಏನು ಸಕ್ಕರೆ ನಾಡಿದೆ, ಇಲ್ಲಿ ಬೆಳೀತಕ್ಕಂಥ ಎಲ್ಲ ಕಬ್ಬಿನ ಬೆಳೆಗೆ ಡ್ರಿಪ್ಪನ್ನು ಅಳವಡಿಸಿ ಇದ್ದ ನೀರಲ್ಲೇ ನಾವು ಸಂಪೂರ್ಣ ಬೆಳೆಯನ್ನು ಹೆಚ್ಚಿನ ಇಳುವರಿ ಪಡೆಯುವಂತಾಗಲಿ ಅಂತ. ಸುರೇಂದ್ರ ಬಾಬು ಸದಾಶಿವ ಅವರೇ, ನೀವು ಪ್ರಗತಿಪರ ರೈತರಾಗಿ ಭಾಳ ಕೆಲಸ ಮಾಡಿದವರು, ನೀವು ಪ್ರೊಫೆಷನಲ್ಲಿ ಇಂಜಿನಿಯರ್ ಆಗಿ ರಿಟೈರ್ಡ್ ಆದವರು, ನಿಮ್ಮ ಕೃಷಿ ಭೂಮಿಯಲ್ಲಿ ನಡೆದಂಥ ಚಟುವಟಿಕೆ ಇದನ್ನು ನೋಡಲು ಕೃಷಿ ಬಾಂಧವರು ಏನಾದರೂ ಮನಸ್ಸು ಮಾಡಿದರೆ ಅಥವಾ ಅವ್ರಿಗೆ ಬೇಕಿದ್ದರೆ ಅವರು ನಿಮ್ಮನ್ನು ಸಂಪರ್ಕಿಸಿ, ಅಂದರೆ ನಿಮ್ಮ ಫೋನ್ ನಂಬರ್ ಮೂಲಕ ನಿಮ್ಮನ್ನು ಸಂಪರ್ಕಿಸಿ ನಿಮ್ಮ ಕೃಷಿ ಚಟುವಟಿಕೆ ನೋಡಲು ಮಂಟೂರು ಗ್ರಾಮಕ್ಕೆ ಬರಬಹುದಾ? ಹಾಗಾದರೆ ಬರಬಹುದಾದರೆ ಅವರಿಗೆ ನಿಮ್ಮ ಒಂದು ಫೋನ್ ನಂಬರ್ ಕೊಟ್ಟುಬಿಡಿ. ಧಾರಾಳವಾಗಿ ಸರ್, ನನ್ನ ನಂಬರ್ ತಗೊಳ್ಳಿ ಪ್ಲೀಸ್. 9611405201. ಇನ್ನೊಮ್ಮೆ ಹೇಳ್ತೀನಿ ಸರ್, 9611405201. ಅಲ್ಲ ಸುರೇಂದ್ರ ಅವರೇ, ನೀವು ಭಾಳ ಚಟುವಟಿಕೆಯಲ್ಲಿ ಇರುವವರು, ನಿಮ್ಗೆ ಫೋನ್ ಮಾಡಬೇಕಾದ್ರೆ ಮತ್ತು ನಿಮ್ಮಲ್ಲಿ ಬಂದು ನಿಮ್ಮ ಹತ್ರ ಮಾತಾಡಿ ಖುದ್ದಾಗಿ ಅವರು ನಿಮ್ಮ ಕೃಷಿ ಚಟುವಟಿಕೆ ನೋಡಬೇಕಾದ್ರೆ ಅವರೊಂದು ಬರುವ ಸಮಯ ಅಂತ ಇರ್ತದೆ, ಯಾವ ಸಮಯದಲ್ಲಿ ಬರ್ಬೋದು ಮತ್ತು ಯಾವ ಸಮಯದಲ್ಲಿ ಅವ್ರು ಫೋನ್ ಮಾಡಬಹುದು, ಆ ಒಂದು ಸಮಯವನ್ನು ಹೇಳಿಬಿಡಿ. ನನಗೆ ಫೋನ್ ಮಾಡುವ ಸಮಯ ಸರ್ 6 PM to 10 PM ಯಾವಾಗಾದರೂ ಮಾಡ್ಬೋದು ಸರ್. ಮತ್ತು ಈ ಕೃಷಿ ಭೂಮಿಯನ್ನು ನೋಡಲಿಕ್ಕೆ ಬರೋಕ್ಕೆ ಇಷ್ಟಪಡೋರು 10 PM to 5:30 ಯಾವಾಗಾದರೂ ಬರ್ಬೋದು ಸರ್. ಭಾನುವಾರನೂ ಬರ್ಬೋದು, ನಿಮಗೆ ರಜೆ ಇದೆಯಾ ಭಾನುವಾರ? ಏನಿಲ್ಲ ಸರ್, ರೈತರಿಗೆ ರಜೆ ಅನ್ನೋದು ಇರೋದಿಲ್ಲ ಸರ್, ಹಾಗಾಗಿ ಯಾವುದೇ ದಿವಸ ಆದರೂ ಬರ್ಬೋದು. ಕೃಷಿ ಭೂಮಿ ನೋಡಲಿಕ್ಕೆ ಬರುವಂಥವರು ದಯವಿಟ್ಟು ಒಂದು ದಿವಸ ಪೂರ್ವದಲ್ಲಿ ತಿಳಿಸಿ ಬಂದರೆ ಅನುಕೂಲ. ಧನ್ಯವಾದಗಳು ನೀವು ಫೋನ್ ನಂಬರ್ ಕೊಟ್ಟಿದ್ದಕ್ಕೆ. ಸರಿ ಸುರೇಂದ್ರ ಬಾಬು ಸದಾಶಿವ ಅವರೇ, ನೀವು ಮಂಟೂರು ಗ್ರಾಮದ ಪ್ರಗತಿಪರ ರೈತರು ಹೌದು, ಹಾಗೆ ಇಲ್ಲಿಯ ಒಂದು ಕೃಷಿ ಪತ್ತಿನ ಸೊಸೈಟಿಯ ಒಂದು ಅಧ್ಯಕ್ಷರು ಹೌದು,

ರಂಗಗೀತೆಗಳನ್ನ. ತನ್ನೊಡಲ ತಾಪಮಂ ತಡಜನಿತೋತವ ಕದಿ ಸಲಹಿದ ವರ ಮಾತೆ.